ಎರಡಕ್ಕಿಂತ ಕಡಿಮೆ ಇರುವ ಜಿಲ್ಲೆಗಳಲ್ಲಿ ನಾಳೆಯಿಂದ ಎಲ್ಕೆಜಿ ಯುಕೆಜಿ ಅಂಗನವಾಡಿ ಕೇಂದ್ರಗಳ ಆರಂಭ. ಬೆಳಗಾವಿ ಚಳಿಗಾಲದ ವಿಧಾನಮಂಡಲ ಅಧಿವೇಶನ, ಇದೇ ಪ್ರಥಮ ಬಾರಿಗೆ ವೆಬ್ಕಾಸ್ಟಿಂಗ್ ಮೂಲಕ ನೇರ ಪ್ರಸಾರ. ಸರ್ಕಾರಿ ಯೋಜನೆಗಳ ಲಾಭ ಜನರ ಮನೆ ಬಾಗಿಲಿಗೆ ತಲುಪಿಸಲು ಜಿಲ್ಲಾಧಿಕಾರಿಗಳ ನಡೆ ಗ್ರಾಮಗಳ ಕಡೆ ಕಾರ್ಯಕ್ರಮ, ಸಚಿವ ಡಾ ಕೆ ಸುಧಾಕರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ, ಸಮಯ 6:50:30. ರೈತ ಧ್ವನಿ ಕಿಸಾನ್ ವಾಣಿ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಕ ರೈತೋಪಯೋಗಿ ವಿಸ್ತರಣಾ ಕಾರ್ಯಕ್ರಮಗಳು, ಈ ಕುರಿತು ಡಾ ಬಿ ಪ್ರಭಾಕರ್ ಅವರೊಂದಿಗೆ ಮಾತುಕತೆ ಪ್ರಸಾರವಾಗುತ್ತಿದೆ. ಕೇಳಗರೆ, ಇವತ್ತು ರೈತರಿಗೆ ಸಾಕಷ್ಟು ರೀತಿಯಲ್ಲಿ ಜ್ಞಾನ ಸಿಗ್ತಾ ಇದೆ. ಕೃಷಿಗೆ ಸಂಬಂಧಿಸಿದಂತಹ ಹತ್ತಾರು ಇಲಾಖೆಗಳು, ಸಂಘ ಸಂಸ್ಥೆಗಳು ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿದ್ದಾವೆ. ಕೃಷಿ ವಿಸ್ತರಣೆ ಕೃಷಿಯ ಅಭಿವೃದ್ಧಿಯಲ್ಲಿ ಪ್ರಮುಖವಾದ ಸಂಗತಿ. ಎಷ್ಟೋ ಜನ ಮಾತಾಡೋದಿದೆ, ನಮಗೆ ವಿಷಯಗಳು ಗೊತ್ತಿಲ್ಲ, ನಮಗೆ ಅವ್ರ ಪರಿಚಯ ಇಲ್ಲ, ನಮಗೆ ಈ ಸಂಗತಿಗಳು ಗೊತ್ತಾಗದಿರೋದ್ರಿಂದ ಈ ರೀತಿ ಆಗ್ತಾ ಇದೆ ಹಾಗೆ ಹೇಗೆ ಅಂತ ಅನ್ಕೊಂಡು. ಆದರೆ ಮಾಧ್ಯಮಗಳು ಸೇರಿಕೊಂಡು ಅನೇಕ ರೀತಿಯ ಸಂಘ ಸಂಸ್ಥೆಗಳು ರೈತರಿಗೆ ನಿರಂತರವಾಗಿ ಜ್ಞಾನವನ್ನು ಒದಗಿಸ್ತದವೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಜೊತೆಗೆ ಮಾತನಾಡುತ್ತಿದ್ದಾರೆ ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರಾಗಿರುವ ಡಾಕ್ಟರ್ ಬಿ ಪ್ರಭಾಕರ್ ಅವರು. ಪ್ರಭಾಕರ್ ಅವರೇ, ನಮಸ್ಕಾರ. ನಮಸ್ಕಾರ. ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀರಿ, ತರಬೇತಿಗಳು, ಶಿಬಿರಗಳು, ಪ್ರಾತ್ಯಕ್ಷಿಕೆಗಳು, ಹೀಗೆ ಕ್ಷೇತ್ರೋತ್ಸವ ಮತ್ತು ಪ್ರಕಟಣೆಗಳು, ಇದನ್ನೆಲ್ಲ ರೈತರ ಅಭಿವೃದ್ಧಿಗಾಗಿ ನೀವು ಅಂದ್ಕೊಂಡು ಒಂದು ರೀತಿಯಲ್ಲಿ ಕೃಷಿ ಅಭಿವೃದ್ಧಿಗೆ ಚಾಲನೆ ನೀಡ್ತಾ ಇದ್ದೀರಿ ಅಥವಾ ಪೂರ್ವಕವಾಗಿ ಕೈ ಜೋಡಿಸಿದ್ರಿ. ಹೌದು ಹೇಳಿ. ಇತ್ತೀಚೆಗೆ ಹಮ್ಮಿಕೊಂಡ ಕಾರ್ಯಕ್ರಮಗಳು ಮತ್ತು ಮುಂಬರುವ ದಿನಗಳಲ್ಲಿ ಸಮಾರಂಭಗಳು, ಕಾರ್ಯಕ್ರಮಗಳು, ಪ್ರಾತ್ಯಕ್ಷಿಕೆಗಳು ಇತ್ಯಾದಿ ಸಂಗತಿಗಳನ್ನು ಉಲ್ಲೇಖ ಮಾಡಿ, ಹಾಗೆ ಇತರೆ ಇಲಾಖೆಗಳ ಒಂದು ವಿಷಯಗಳನ್ನು ಈ ಸಂದರ್ಭದಲ್ಲಿ ತಿಳಿಸಿ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಮ್ಮ ಕೊಡಗು ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪ ವತಿಯಿಂದ ವರ್ಷಂ ಪ್ರತಿ ಅನೇಕ ರೈತಪರ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇರ್ತೇವೆ. ಆಯೋಜನೆ ಮಾಡುವಾಗ ನಾವು ಒಂದು ಕ್ರಿಯಾ ಯೋಜನೆಯನ್ನ ತಯಾರು ಮಾಡಿಟ್ಕೊಂಡು ಆ ಕ್ರಿಯಾ ಯೋಜನೆಯನ್ನ ಬಲ್ಲ ತಜ್ಞರಿಂದ ಅನುಮೋದಿಸಿಕೊಂಡು ತದನಂತರ ಆ ವರ್ಷಕ್ಕೆ ಸೀಮಿತವಾಗಿ ಚಟುವಟಿಕೆಗಳನ್ನ ಪ್ರತಿ ವರ್ಷ ಒಂದು ಚಿಕ್ಕ ಚಿಕ್ಕ ಬದಲಾವಣೆಯೊಂದಿಗೆ ನಾವು ಕಾರ್ಯಕ್ರಮಗಳನ್ನ ರೂಪಿಸ್ತಾ ಬರ್ತೀವಿ. ಪ್ರಸಕ್ತವಾಗಿ ನಮ್ಮ ಕೊಡಗಿನ ಭೂ ಪದ್ಧತಿಗಾಗಿರ್ಬೋದು ಮತ್ತೆ ಇರ್ತಕ್ಕಂತಹ ಬೆಳೆ ವ್ಯವಸ್ಥೆ ಆಗಿರ್ಬೋದು, ವಾತಾವರಣದಲ್ಲಿ ಈಗಿರ್ತಕ್ಕಂತಹ ಬೆಳೆ ಪದ್ಧತಿಯಲ್ಲಿ ಅಥವಾ ಕೃಷಿಯಲ್ಲಿ ಏನಾದರೂ ಬದಲಾವಣೆ ಮಾಡ್ಕೋಬಹುದಾ ಅಥವಾ ಇರೋ ವ್ಯವಸ್ಥೆಯಲ್ಲಿ ಬೇರೆ ಏನಾದರೂ ಸೇರಿಸ್ಕೊಳ್ಬಹುದಾ, ವೈವಿಧ್ಯೀಕರಣ ಮಾಡ್ಬೋದಾ ಅಥವಾ ಚೆನ್ನಾಗಿ ಬರ್ತಾ ಇರ್ತಕ್ಕಂತಹ ಬೆಳೆಯಲ್ಲಿ ಇನ್ನೂ ಹೆಚ್ಚು ತೀವ್ರತೆಯನ್ನ ಜಾಸ್ತಿ ಮಾಡ್ಕೋಬಹುದಾ ಅಥವಾ ಫಸಲು ಕಡಿಮೆ ಆಗಿದೆ ಆ ಫಸಲನ್ನ ಇನ್ನೂ ಹೆಚ್ಚಿಗೆ ಮಾಡಲಿಕ್ಕೆ ಏನೆಲ್ಲ ವೈಜ್ಞಾನಿಕತೆ ಇದೆ, ಮತ್ತೆ ಬೆಳೆ ಬೆಳೆಯೋದು ಮಾರಾಟ ಮಾಡೋದು ಅದರಲ್ಲೂ ಕೂಡ ಏನಾದರೂ ಉತ್ತಮ ಬೆಲೆ ಸಿಗ್ಲಿಕ್ಕೆ ನಾವೇನಾದರೂ ಸಂಸ್ಕರಣೆ ಅಥವಾ ಮೌಲ್ಯವರ್ಧನೆಯನ್ನ ಮಾಡ್ಕೋಬಹುದಾ, ಮತ್ತೆ ಇತ್ತೀಚೆಗೆ ಎಲ್ಲ ಕೃಷಿ ಪರಿಕರ ಬೆಲೆಗಳು ಜಾಸ್ತಿ ಆಗ್ತಾ ಇದೆ, ಅದರಿಂದ ಕೃಷಿಯಲ್ಲಿ ಸಿಗ್ತಕ್ಕಂತ ತ್ಯಾಜ್ಯಗಳನ್ನ ಬಳಸಿಕೊಂಡು ಅದನ್ನ ನಾವು ಗೊಬ್ಬರವಾಗಿ ಎರೆಗೊಬ್ಬರ ಮೂಲಕ ಗೊಬ್ಬರ ಪರಿವರ್ತನೆ ಆಗಿ ಮಾಡಬಹುದು ಅಥವಾ ಕಾಂಪೋಸ್ಟ್ ಮಾಡ್ಕೋಬಹುದು ಅಥವಾ ಸುಧಾರಿತ ಕಾಂಪೋಸ್ಟ್ ಮಾಡಿಕೊಂಡು ಹೀಗೆ ಖರ್ಚನ್ನ ಕಡಿಮೆ ಮಾಡಿಸ್ಕೋಬಹುದಾ ಮತ್ತೆ ಕಳೆ ನಿರ್ವಹಣೆಯಲ್ಲಿ ಇನ್ನೂ ಹೆಚ್ಚಿನ ಒಂದು ತಂತ್ರಜ್ಞಾನವನ್ನು ಬಳಸಿಕೊಂಡು ಇನ್ನೂ ಖರ್ಚು ಕಡಿಮೆ ಮಾಡ್ಕೋಬಹುದಾ ಈ ನಿಟ್ಟಿನಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಚಟುವಟಿಕೆಗಳು ವರ್ಷಂ ಪೂರ್ತಿ ನಡೀತಾ ಇರ್ತವೆ. ಅದರಲ್ಲಿ ಮೊದಲನೇದಾಗಿ ನಾವು ತೆಗೆದುಕೊಳ್ತಕ್ಕಂಥದ್ದು ಒಂದು ಮುಖ್ಯವಾದ ಧ್ಯೇಯೋದ್ದೇಶ ಅಂತ ಹೇಳಿದ್ರೆ ತಂತ್ರಜ್ಞಾನಗಳನ್ನ ಜಿಲ್ಲೆಗೆ ಪರಿಚಯಿಸ್ತಕ್ಕಂಥದ್ದು. ಇದು ಹೇಗೆ ಅಂದ್ರೆ ಕಾರ್ಯಕ್ರಮ ಇರ್ತಕ್ಕಂತಹ ಒಂದು ಬೆಳೆ ಪದ್ಧತಿಯಲ್ಲಿ ಅಲ್ಲೊಂದು ಇಲ್ಲೊಂದು ಸಮಸ್ಯೆಗಳು ಕಂಡಾಗ ಅಲ್ಲಿಗೆ ಆ ಸಮಸ್ಯೆಯನ್ನ ತಿಳಿಪಡಿಸ್ಲಿಕ್ಕೆ ರೈತರೊಟ್ಟಿಗೆ ಸೇರ್ಕೊಂಡು ರೈತರೊಂದಿಗೆ ಆ ಸಮಸ್ಯೆಯನ್ನು ಕೂಲಂಕುಷವಾಗಿ ಚರ್ಚೆ ಮಾಡಿ ಅದಕ್ಕೆ ಸೂಕ್ತವಾದಂತಹ ಸಂಶೋಧನಾ ಸಂಸ್ಥೆಗಳು ಅದು ನಮ್ಮ ಕರ್ನಾಟಕದಾದ್ಯಂತ ಇರ್ಬೋದು ಭಾರತದಾದ್ಯಂತ ಇರ್ಬೋದು ಎಲ್ಲೇ ಇರಲಿ ಸಂಶೋಧನಾ ಫಲಿತಾಂಶಗಳನ್ನ ಆಯ್ಕೆ ಮಾಡಿಕೊಂಡು ಇಂಥ ಒಂದು ಪ್ರದೇಶಗಳಲ್ಲಿ ಆ ಒಂದು ರೈತರುಗಳನ್ನ ಒಳಗೊಂಡುಕೊಂಡು ಒಂದು ಚಿಕ್ಕ ಪ್ರಮಾಣದಲ್ಲಿ ತಂತ್ರಜ್ಞಾನ ಪರಿಶೀಲನೆಯನ್ನು ಒಳಪಡಿಸ್ತೀವಿ. ಆವಾಗ ನಮ್ಗೆ ಆ ಫಲಿತಾಂಶ ಕೆಲವೊಂದು ಬಾರಿ ಚೆನ್ನಾಗೂ ಬರ್ಬೋದು ಕೆಲವೊಂದು ಬಾರಿ ಚೆನ್ನಾಗಿ ಬರದಲ್ಲೇ ಇರ್ಬೋದು. ಯಾವಾಗ ಚೆನ್ನಾಗಿ ಬಂದಿದೆ ಅಂತ ಗೊತ್ತಾದ ಮೇಲೆ ಆ ತಂತ್ರಜ್ಞಾನವನ್ನು ಇನ್ನೂ ಹೆಚ್ಚು ಜನರಿಗೆ ಪರಿಚಯ ಮಾಡಲಿಕ್ಕೆ ಪ್ರಾತ್ಯಕ್ಷಿಕೆಯನ್ನ ಪ್ರಾರಂಭ ಮಾಡ್ತೇವೆ. ಆ ನಿಟ್ಟಿನಲ್ಲಿ ತಂತ್ರಜ್ಞಾನ ಪರಿಶೀಲನೆ ಆಗಿರ್ಬೋದು ಅಥವಾ ಏನಾದ್ರೂ ಮಾಡಿಫೈ ಮಾಡಿಕೊಂಡು ಅದನ್ನ ಮತ್ತೆ ಪರಿಶೀಲನೆ ಮಾಡಿ ಈ ಜಿಲ್ಲೆಗೆ ಸೂಕ್ತ ಅಂತ ಕಂಡುಹಿಡಿಯೋದೇ ನಮ್ಮ ಮುಖ್ಯ ಉದ್ದೇಶವಾಗಿದೆ. ಆ ಒಂದ್ ನಿಟ್ಟಿನಲ್ಲಿ ಅದ್ರ ಬಗ್ಗೆ ನಾವು ಜಾಸ್ತಿ ಕೆಲಸ ಮಾಡ್ತಾ ಇದ್ದೇವೆ. ಅದರಲ್ಲಿ ಕೆಲವೊಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಈ ಸೋಮಾರ್ಪೇಟೆ ಭಾಗದಲ್ಲಿ ಹೆಚ್ಚು ಶುಂಠಿಯನ್ನು ಬೆಳೀತಾರೆ. ಆ ಶುಂಠಿ ಬೆಳೀಬೇಕಾದ್ರೆ ಅಲ್ಲಿ ಸಾಮಾನ್ಯವಾಗಿ ಈ ರಿಯೋ ಡಿ ಜನೆರೋ ಅಂತ ಒಂದು ತಳಿಯನ್ನ ಆಯ್ಕೆ ಮಾಡ್ಕೊಂಡು ಬೆಳೀತಾರೆ. ಅದು ಹೆಚ್ಚು ಇಳುವರಿಯನ್ನ ಕೊಡುತ್ತೆ, ಆದರೆ ಅದನ್ನ ಜಾಸ್ತಿ ದಿನ ಇಟ್ಕೊಳಕ್ ಆಗೋದಿಲ್ಲ. ಬೇಗ ಮಾರುಕಟ್ಟೆಯಲ್ಲದು ಮಾರುಕಟ್ಟೆ ಆಗ್ಬೇಕು. ಅಲ್ಲಿ ಒಂದು ಸಮಸ್ಯೆ ಏನಂತ ಹೇಳಿದ್ರೆ ಅಲ್ಲಿ ಹೈ ತೇವಾಂಶ ಇರ್ತಕ್ಕಂತ ಜಾಸ್ತಿ ಇರುತ್ತೆ, ಹಾಗಾಗಿ ಬೇಗ ಹಾಳಾಗುತ್ತೆ. ಅದೇ ಇನ್ನು ಕೆಲವರು ರೈತರು ಕೆಲವೊಂದು ಮಾರನ್ ಅಂತ ಬೆಳೀತಾರೆ, ಹಿಮಾಚಲ್ ಅಂತ ಬೆಳೀತಾರೆ, ಆ ತಳಿಗಳನ್ನ ನೋಡಿದ್ರೆ ಅದರಲ್ಲಿ ಇಳುವರಿ ಬಹಳಷ್ಟು ಕಡಿಮೆ, ಆದ್ರೆ ಅದರಲ್ಲಿ ತೇವಾಂಶ ಕಡಿಮೆ. ಒಂದು ಕಡೆ ಒಂದು ಪ್ಲಸ್ ಪಾಯಿಂಟ್ ಇದ್ರೆ ಒಂದು ನೆಗೆಟಿವ್ ಪಾಯಿಂಟ್, ಎರಡು ಪ್ಲಸ್ ಪಾಯಿಂಟ್ ಇರ್ತಕ್ಕಂಥ ಏನಾದ್ರು ತಳಿಗಳು ಇದ್ದಾವ ಅಂತ ನಾವು ಹುಡುಕಾಟ ಪ್ರಾರಂಭ ಮಾಡಿದಾಗ ಭಾರತೀಯ ಸಾಂಬಾರು ಸಂಶೋಧನಾ ಸಂಸ್ಥೆ ಕ್ಯಾಲಿಕಟ್ನಲ್ಲಿದೆ, ಈ ಸಾಂಬಾರು ಬೆಳೆಗಳ ಬಗ್ಗೆ ಸಂಶೋಧನೆ ಹೆಚ್ಚು ಅಲ್ಲಿ ಆಗುತ್ತೆ. ಅಲ್ಲಿ ಬಿಡುಗಡೆಯಾದಂತಹ ಐಎಎಸ್ಆರ್ ವರದಾ ಎಂಬ ತಳಿ ಇಂಥ ಒಂದು ಪ್ರದೇಶಕ್ಕೆ ರೈತರನ್ನು ಒಳಗೊಂಡು ಪರಿಶೀಲನೆಯನ್ನ ಮಾಡಿದಾಗ ತುಂಬಾ ಸೂಕ್ತ ಅಂತ ಅನ್ನಿಸ್ತು. ಅಂದ್ರೆ ಬೆಳೆ ಕಟಾವನ್ನ ತಡ ಮಾಡಿದ್ರೂ ಕೂಡ ಆ ಬೆಳೆ ಅಲ್ಲ ಗುಣಮಟ್ಟ ಹಾಳಾಗೋದಿಲ್ಲ, ಮತ್ತೆ ಅದನ್ನ ನಾವು ಚೆನ್ನಾಗಿ ಉಪಯೋಗನು ಕೂಡ ಮಾಡ್ಕೋಬಹುದು ಅನ್ನೋದು ನಮ್ಗೆ ಗೊತ್ತಾಯ್ತು. ಆ ಒಂದು ಪ್ರದೇಶದಿಂದ ನಿಧಾನವಾಗಿ ಅದು ರೈತರಿಂದ ರೈತರಿಗೆ ಪಸರಿಕೆ ಸ್ಟಾರ್ಟ್ ಆಯ್ತು. ಈ ನಿಟ್ಟಿನಲ್ಲಿ ಹೆಚ್ಚು ಮಳೆ ಬೀಳುವ ಪ್ರದೇಶಗಳು ನಮ್ಗೆ ಭಾಗಮಂಡಲ ಪುಷ್ಪಗಿರಿ ಈ ಭಾಗದಲ್ಲೆಲ್ಲ ಕಾಳು ಮೆಣಸಿನ ಮುಖ್ಯ ತಳಿಯಾದಂತಹ ಪನ್ನೂರ್ ಒಂದು ಅಂತ ಏನ್ ನಾವ್ ಏನ್ ಹೇಳ್ತೀವಿ ಅದಕ್ಕೆ ಪೊಟೆನ್ಶಿಯಲ್ ಅಂತ ಹೇಳ್ತೀವಿ, ಅಷ್ಟು ಇಳುವರಿ ಪ್ರದೇಶದಲ್ಲಿ ಸಿಗ್ತಾ ಇಲ್ಲ. ಅಂದ್ರೆ ಏನು ಅದರ ಪರ್ಫಾರ್ಮೆನ್ಸ್ ವೀಕ್ ಇದೆ, ಅಲ್ಲಿಗೆ ಸೂಕ್ತವಾದ ಇನ್ನಿತರೆ ಕಾಳುಮೆಣಸಿನ ತಳಿಗಳು ಇದ್ದಿದ್ರೆ ಬಹಳ ಒಳ್ಳೇದಿತ್ತು ಅಂತ ಒಂದ್ ನಿಟ್ಟಿನಲ್ಲೂ ಕೂಡ ಇತ್ತೀಚೆಗೆ ಕೆಲವೊಂದು ತಳಿಗಳನ್ನ ಪರಿಶೀಲನೆಗೆ ಒಳಪಡಿಸ್ತಾ ಇದ್ದೇವೆ. ಒಂದು ಐಎಎಸ್ಆರ್ ದೇವಂ ಅಂತ ಇರ್ಬೋದು, ಪನ್ನೂರ್ ಐದು, ಪನ್ನೂರ್ ಎರಡು, ಹಾಗೆ ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದ ವಿಜೇತ ಅಂತ ಬಿಡುಗಡೆ ಮಾಡಿದ್ದಾರೆ ಅದನ್ನು ಕೂಡ. ಮತ್ತೆ ನಮ್ಮಲ್ಲಿ ಇತ್ತೀಚೆಗೆ ಬಿಡುಗಡೆ ಮಾಡುವಂತ ಅರ್ಕ ಕೂರ್ಗ್ ಎಕ್ಸೆಲ್ ಅದನ್ನು ಕೂಡ ನಾವು ಈ ತಂತ್ರಜ್ಞಾನ ಪರಿಶೀಲನೆಯಲ್ಲಿ ಒಳಪಡಿಸಿಕೊಂಡು ಫಲಿತಾಂಶವು ಚೆನ್ನಾಗಿ ಬಂದಾಗ ಇನ್ನು ಅನೇಕ ಜನರಿಗೆ ಆ ಫಲಿತಾಂಶಗಳ ಪ್ರಾತ್ಯಕ್ಷಿಕೆಯನ್ನ ಮಾಡಿ ಪೂರಕವಾದಂತಹ ಮಾಹಿತಿ ತರಬೇತಿ ಮತ್ತೆ ವಿಸ್ತರಣಾ ಚಟುವಟಿಕೆಗಳನ್ನ ವರ್ಷಪೂರ್ತಿ ಈ ತಂತ್ರಜ್ಞಾನಗಳ ಬಗ್ಗೆ ಆಯೋಜನೆ ಮಾಡ್ತಾ ಇರ್ತೇವೆ. ನಿಜ, ಕೃಷಿ ಕ್ಷೇತ್ರದ ಆಗುಹೋಗುಗಳನ್ನ ರೈತರಿಗೆ ಪರಿಚಯಿಸಿ ಉಪಯುಕ್ತವಾದ ಸಂಗತಿಗಳನ್ನ ಅಳವಡಿಕೆ ಮಾಡಿಕೊಳ್ಳಿ ಅನ್ಕೊಂಡು ಕೃಷಿ ವಿಜ್ಞಾನ ಕೇಂದ್ರದ ಮೂಲಕ ತಾವು ನಿರಂತರವಾಗಿ ತಿಳಿಸ್ತಾ ಬಂದಿದ್ರಿ. ಸಾಂಕೇತಿಕವಾಗಿ ಎರಡು ಉದಾಹರಣೆಗಳನ್ನು ಹೇಳಿದ್ರಿ. ಅದೇ ರೀತಿ ಹೈನುಗಾರಿಕೆಯಲ್ಲಿ, ಕೋಳಿ ಸಾಕಾಣಿಕೆಯಲ್ಲಿ, ಅಣಬೆ ಕೃಷಿ, ತೋಟಗಾರಿಕೆ, ತರಕಾರಿ ಮತ್ತಿತರೆ ಬೆಳೆಗಳಲ್ಲೂ, ಹಾಗೆ ಭತ್ತ, ಶುಂಠಿ, ಕಾಫಿ ಇತರೆ ಬೆಳೆಗಳಲ್ಲೂ ತಮ್ಮದಾದ ತಜ್ಞರನ್ನ ಬಳಕೆ ಮಾಡಿಕೊಂಡು ಸಭೆಗಳನ್ನ, ಸಮಾರಂಭಗಳನ್ನ, ಪ್ರಾತ್ಯಕ್ಷಿಕೆಗಳನ್ನ, ಕ್ಷೇತ್ರೋತ್ಸವಗಳನ್ನ ಮಾಡ್ತಾ ಇರ್ತೀರಿ. ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇರುವ ಸವಲತ್ತುಗಳ ಬಗ್ಗೆ ಉಲ್ಲೇಖ ಮಾಡಿ, ಆಮೇಲೆ ನೀವು ಹಮ್ಮಿಕೊಳ್ಳುವ ಸಭೆ ಸಮಾರಂಭಗಳು, ಶಿಬಿರಗಳು, ಪ್ರಾತ್ಯಕ್ಷಿಕೆಗಳನ್ನು ಉಲ್ಲೇಖ ಮಾಡಬಹುದು. ಏನೇನು ಸವಲತ್ತುಗಳಿದಾವಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲೇ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀರಿ? ಸಾಮಾನ್ಯವಾಗಿ ಎಲ್ಲೂ ಕೂಡ ಕೃಷಿ ವಿಜ್ಞಾನ ಕೇಂದ್ರಗಳು ಆಯಾ ಜಿಲ್ಲಾ ಒಂದು ಕೃಷಿ ವ್ಯವಸ್ಥೆಯಲ್ಲಿ ರೈತ ಪರವಾಗಿ ಕೆಲಸ ಮಾಡ್ತಾ ಇರ್ತವೆ. ಆ ನಿಟ್ಟಿನಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪ ವತಿಯಿಂದ ನಮ್ಮ ರೈತ ಬಂಧುಗಳಿಗೆ ಮಣ್ಣು ಪರೀಕ್ಷಾಲಯದಲ್ಲಿ ತೋಟಕ್ಕೆ ಸುಣ್ಣ ಹಾಕುವ ಒಂದು ನಿರ್ಧಾರವನ್ನು ತೆಗೆದುಕೋಬೇಕು ಅಂದ್ರೆ ಮಣ್ಣು ಟೆಸ್ಟ್ ಮಾಡಿದ್ರೆ ಒಳ್ಳೇದು. ಮಣ್ಣು ಟೆಸ್ಟ್ ಮಾಡೋದ್ರಿಂದ ನಮ್ಗೆ ಎಷ್ಟು ಪ್ರಮಾಣದಲ್ಲಿ ಸುಣ್ಣವನ್ನ ಹಾಕ್ಬೇಕಾಗುತ್ತೆ ಅಥವಾ ಹಾಕೋದು ಬೇಕು ಅಥವಾ ಹಾಕೋದ್ ಬೇಡವೋ ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಸುಣ್ಣ ಹಾಕೋದ್ರಿಂದ ನಮ್ಗೆಲ್ಲರಿಗೂ ಗೊತ್ತಿದೆ ಬೆನಿಫಿಟ್ಸ್ ಬಹಳ ಇದೆ. ಇತ್ತೀಚಿನ ದಿನಗಳಲ್ಲಿ ಅದರ ಒಂದು ವೆಚ್ಚನೂ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಮಣ್ಣು ಪರೀಕ್ಷೆ ಮಾಡಿಸಿದಲ್ಲಿ ನಿಗದಿತ ಪ್ರಮಾಣದಲ್ಲಿ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇದೆ. ಹಾಗೇನೆ ರಾಸಾಯನಿಕ ಗೊಬ್ಬರಗಳನ್ನ ಕೊಡೋದು ಕೂಡ ಬಹಳ ಮುಖ್ಯ ಕಾಫಿ ಮತ್ತೆ ಕಾಳುಮೆಣಸು ಮತ್ತೆ ಅಡಿಕೆ ಕೃಷಿಯಲ್ಲಿ. ಯಾಕೆಂದ್ರೆ ಇವೆಲ್ಲವೂ ಕೂಡ ಪ್ಲಾಂಟೇಷನ್ ಬೆಳೆಗಳು, ಬಹುವಾರ್ಷಿಕ ಬೆಳೆಗಳಾಗಿರೋದ್ರಿಂದ ನಿರಂತರವಾಗಿ ಪೋಷಕಾಂಶಗಳ ಸರಬರಾಜು ಬೇಕಾಗುತ್ತೆ. ನಾವು ಪೋಷಕಾಂಶಗಳನ್ನು ನೀಡಬೇಕಾದ್ರೆ ಹಂತ ಹಂತವಾಗಿ ಆಯಾ ಗೊಬ್ಬರಗಳನ್ನು ನೀಡೋದ್ರಿಂದ ಇಳುವರಿಯಲ್ಲಿ ಒಂದು ಸುಸ್ಥಿರತೆಯನ್ನು ಕಾಣಬಹುದು, ಹೆಚ್ಚು ಇಳುವರಿಯನ್ನು ಕೂಡ ತೆಗಿಲಿಕ್ಕೆ ಸಾಧ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ಮಣ್ಣು ಪರೀಕ್ಷೆ ಯಾವ ರೈತರು ಕೂಡ ಬಂದು ಮಣ್ಣು ಪರೀಕ್ಷೆಯನ್ನ ಇಲ್ಲಿ ಮಾಡಿಸ್ಕೋಬಹುದು. ಒಂದು ಸ್ಯಾಂಪಲ್ ಪರೀಕ್ಷೆ ಮಾಡಲಿಕ್ಕೆ ₹250 ನಾವು ಚಾರ್ಜ್ ಮಾಡಿದ್ದೇವೆ. ಅದರಲ್ಲಿ ಸುಣ್ಣ ಹಾಕೋದಾಗಿರ್ಬೋದು ಅಥವಾ ಮುಖ್ಯ ಪೋಷಕಾಂಶಗಳಾಗಿರ್ಬೋದು ಅಥವಾ ಲಘು ಪೋಷಕಾಂಶಗಳ ಶಿಫಾರಸನ್ನು ಕೂಡ ನಾವು ಇಲ್ಲಿ ನೀಡಲಿಕ್ಕೆ ವ್ಯವಸ್ಥೆಯನ್ನು ಇದ್ದುಕೊಂಡಿದೆ. ಎರಡನೇದಾಗಿ ಕೊಡಗಿನ ಕೃಷಿಯಲ್ಲಿ ಸಾವಯವ ಕೃಷಿಗೆ ಹೆಚ್ಚು ಒತ್ತು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅರ್ಕ ಸೂಕ್ಷ್ಮಾಣುಜೀವಿ ಜೈವಿಕ ಗೊಬ್ಬರದ ಉತ್ಪಾದನೆಯನ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ಮುಖ್ಯವಾಗಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರಿನವರು ಅಭಿವೃದ್ಧಿಪಡಿಸತಕ್ಕಂತಹ ತಂತ್ರಜ್ಞಾನ, ಅದು ಮುಖ್ಯವಾಗಿ ತರಕಾರಿ ಬೆಳೆಗಳಲ್ಲಿ ಬರ್ತಕ್ಕಂಥ ಈ ಸೊರಗು ರೋಗವನ್ನ ಹತೋಟಿ ಮಾಡಲಿಕ್ಕೆ ಹೆಚ್ಚು ಬಳಕೆ ಮಾಡ್ತಾ ಇದ್ರು. ಆ ಒಂದು ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಕಾಳು ಮೆಣಸಿನಲ್ಲಿ ಈ ಶೀಘ್ರ ಸೊರಗು ರೋಗ ಮತ್ತೆ ನಿಧಾನ ಸೊರಗು ರೋಗ ಬರ್ತಕ್ಕಂಥದ್ದು, ಹಾಗೆ ಗಿಡಗಳ ಅಥವಾ ಬಳ್ಳಿಗಳ ಆರೋಗ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ ಈ ಒಂದು ಅರ್ಕ ಸೂಕ್ಷ್ಮಾಣು ಜೀವಿಯ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇರೋದನ್ನ ನಾವು ನಮ್ಮ ಪರಿಶೀಲನೆಯಿಂದ ತಂತ್ರಜ್ಞಾನಗಳಿಂದ ಗೊತ್ತಾಗಿದೆ. ಮತ್ತೆ ಹೀಗೆ ರೈತರು ಕೂಡ ಚೆನ್ನಾಗಿ ಅದನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇದರ ಒಂದು ವ್ಯಾಪ್ತಿ ದಕ್ಷಿಣ ಕೊಡಗು ಅಂತ ಏನಿಲ್ಲ, ನಮ್ಮ ಜಿಲ್ಲೆಯಾದ್ಯಂತ ಇತರೆ ರೈತರು ಕೂಡ ಉಪಯೋಗಿಸ್ಕೋಬಹುದು. ಇದರಲ್ಲಿ 3 ಸೂಕ್ಷ್ಮಾಣು ಜೀವಿಗಳನ್ನ ಸೇರ್ತಿದ್ದಾರೆ. ಅದರಲ್ಲಿ ಬಹಳ ವಿಶೇಷತೆ, ಸಾಮಾನ್ಯವಾಗೂ ಇಲ್ಲಿವರೆಗೂ ಕೂಡ ಕೇವಲ 1 ಸೂಕ್ಷ್ಮಾಣು ಜೀವಿಯನ್ನು ಉಪಯೋಗಿಸಿಕೊಂಡು ಪದಾರ್ಥವನ್ನ ಮಾಡಿಸಿ ರೈತರಿಗೆ ಕೊಡ್ತಾ ಇದ್ರು. ಈಗ ಉದಾಹರಣೆಗೆ ಟ್ರೈಕೋಡರ್ಮಾ ಅಂತ ಹೇಳ್ಬಿಟ್ಟು ಅದರಲ್ಲಿ ಟ್ರೈಕೋಡರ್ಮಾ ಅಂತ ಇಟ್ಟು ಅದು ಕಾಳು ಮೆಣಸಿಗೆ ಬರ್ತಕ್ಕಂತಹ ಒಂದು ಸೊರಗು ರೋಗವನ್ನ ಹತೋಟಿ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇತ್ತು. ಹಾಗೆ ಇದರಲ್ಲಿ 3 ಉತ್ತಮವಾದಂತಹ ಮತ್ತೆ ಉಪಯುಕ್ತವಾದಂತಹ ಸೂಕ್ಷ್ಮಾಣು ಜೀವಿಗಳನ್ನ ಹೊಂದಿದೆ. ಬಹಳಷ್ಟು ಪ್ರಮಾಣದಲ್ಲಿ ಇಲ್ಲಿಗೆ ರೈತರು ಬಂದು ಅದನ್ನು ತೆಗೆದುಕೊಂಡು ಹೋಗಿ ಕಾಳು ಮೆಣಸಿನಲ್ಲಿ ನೀರಿಗೆ ಕಲಿಸ್ಬಿಟ್ಟು ಬುಡಕ್ಕೆ ಒಯ್ಯುವುದು ಅಥವಾ ಜೀವಾಮೃತ ಜೊತೆಗೆ ಸೇರಿಸಿ ಅದನ್ನ ಕೊಡ್ತಕ್ಕಂಥದ್ದು ಅಥವಾ ನಮ್ಗೆ ಬೇವಿನ ಹಿಂಡಿಯ ಜೊತೆಗೆ ಸೇರಿಸಿ ಬುಡಕ್ಕೆ ಕೊಡ್ತಕ್ಕಂಥದ್ದು ಅಥವಾ ಕೊಟ್ಟಿಗೆ ಗೊಬ್ಬರ ಅಥವಾ ವರ್ಮಿ ಕಾಂಪೋಸ್ಟ್ ಈ ರೀತಿಯಲ್ಲಿ ಬುಡಕ್ಕೆ ಕೊಡೋದ್ರಿಂದ ಗಿಡಗಳು ಸೊರಗಿದ್ದವು ಕೂಡ ಅದರಲ್ಲಿ ಒಂದು ಚಿಗುರುವ ಅಂಶ ಅಥವಾ ಒಂದು ಕಾಳುಗಳು ಉದುರುವ ಪ್ರಮಾಣ ಅಥವಾ ಹಸಿರಾಗಿ ಇರ್ತಕ್ಕಂಥದ್ದು ಮತ್ತೆ ಇಳುವರಿ ಮೇಲೆ ಒಳ್ಳೆ ಪ್ರಭಾವ ಬೀರ್ತಕ್ಕಂಥದ್ದನ್ನ ನಾವು ಈಗಾಗಲೇ ಗಮನಿಸಿದ್ದೇವೆ. ಅದನ್ನು ಕೂಡ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದಲೇ ಪ್ರತಿ ವರ್ಷ ನಾವು ನಿರಂತರವಾಗಿ ಉತ್ಪಾದನೆ ಮಾಡ್ತಾ ಇದ್ದೇವೆ. ಅದನ್ನ ಯಾರು ಬೇಕಾದ್ರೂ ಕೂಡ ಬಂದು ಪಡ್ಕೊಂಡು ಅದಕ್ಕೂ ನಾವು ಪ್ರತಿ ಕೆಜಿಗೆ ಕೇವಲ 100 ರೂಪಾಯಿ ಇಟ್ಟು ಮಾರಾಟವನ್ನ ಮಾಡ್ತಾ ಇದ್ದೇವೆ. 4 ಕೆಜಿಯನ್ನ ತೆಗೆದುಕೊಂಡು ಹೋದ್ರೆ 40-50 ಬಳ್ಳಿಗಳಿಗೆ ಸಾಕಾಗುವಷ್ಟು ದ್ರಾವಣ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಒಂದು ಖರ್ಚನ್ನ ನಾವು ಕಡಿಮೆ ಮಾಡಿಕೊಂಡು ಹೆಚ್ಚು ಸಾವಯವದ ಕಡೆ ಒತ್ತು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಹಾಗೇನೆ ನಮ್ಮಲ್ಲಿ ನಮ್ದೇ ಆದಂತಹ ಫಾರ್ಮ್ ಇದೆ, 35 ಎಕರೆ ಫಾರ್ಮ್. ಅದರಲ್ಲಿ ನರ್ಸರಿ ಚಟುವಟಿಕೆಗಳು ಅಂದ್ರೆ ನರ್ಸರಿ ಚಟುವಟಿಕೆನಲ್ಲಿ ಪ್ರಮುಖವಾಗಿ ಕಾಫಿಯಲ್ಲಿ 3x6 ಕಾಫಿ ಗಿಡಗಳ ಉತ್ಪಾದನೆ, ಹಾಗೆ S274 ಮತ್ತೆ ಅಡಿಕೆಯಲ್ಲಿ ಪ್ರಮುಖವಾಗಿ ನಮ್ಮ ಕೊಡಗಿನಲ್ಲಿ ಇರ್ತಕ್ಕಂಥ ತೀರ್ಥಹಳ್ಳಿ ತಳಿ ನಮ್ಮದೇ ತಾಕಿನಿಂದ ಬೀಜಗಳನ್ನ ಸಂಗ್ರಹಿಸಿ ಅದರ ಗಿಡಗಳ ಉತ್ಪಾದನೆ, ಹಾಗೆ ಕಾಳು ಮೆಣಸಿನಲ್ಲಿ ನೂತನವಾದ ಆರ್ಕೋರ್ XL ಅಂತ ಹೇಳ್ಬಿಟ್ಟು ನಾವೇ ಒಂದು ತಳಿಗಳನ್ನ ಮುಂದೆ ತಂದಿದ್ದೇವೆ. ಅದು ವಿಶೇಷ ಏನಂತ ಹೇಳಿದ್ರೆ ಅದು ನಮ್ಗೆ ಪ್ರತಿ ವರ್ಷ ಫಸಲನ್ನ ಕೊಡ್ತಕ್ಕಂಥದ್ದು ಮತ್ತೆ ಸ್ವಲ್ಪ ರೋಗದ ಪ್ರಮಾಣ ಬರ್ತಕ್ಕಂಥದ್ದು ಕಡಿಮೆ ಇರತಕ್ಕಂಥದ್ದು. ಅದರಲ್ಲಿ ಗುಣಮಟ್ಟ ಒಂದು ಅಂತಾರಾಷ್ಟ್ರೀಯ ಒಂದು ಎಕ್ಸ್ಪೋರ್ಟ್ ಮಾಡಬಲ್ಲಂತಹ ಒಂದು ಗುಣಮಟ್ಟವನ್ನ ಕೂಡ ಹೊಂದಿದೆ. ಸೊ ಈ ನಿಟ್ಟಿನಲ್ಲಿ ಅದರ ಒಂದು ಗಿಡಗಳನ್ನ ಒಂದು ನರ್ಸರಿಯನ್ನ ಮಾಡಿ ನಾವು ರೈತರುಗಳಿಗೆ ನಾವು ನೀಡ್ತಾ ಇದ್ದೇವೆ. ಸೊ ಹಾಗೇನೆ ನಮ್ಮಲ್ಲಿ ಜಾನುವಾರುಗಳ ಸಂಬಂಧಪಟ್ಟ ಹಾಗೆ ಹಂದಿ ಸಾಕಣೆ, ಆಡು ಸಾಕಣೆ ಮತ್ತೆ ಹಸು ಸಾಕಣೆ, ಕೋಳಿ ಸಾಕಣೆ, ಸಾಕಣೆಯ ತಂತ್ರ ತರಬೇತಿಗಳನ್ನ ಜೊತೆಗೆ ಉತ್ಪಾದಿಸಿದಂತಹ ಮರಿಗಳನ್ನ ನಾವು ರೈತರಿಗೆ ಕೊಡ್ತಕ್ಕಂಥದ್ದು ಅವನ್ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಮತ್ತೆ ಯಾರಾದ್ರೂ ಸಾವಯವ ಕೃಷಿಯಲ್ಲಿ ಆಸಕ್ತಿ ಇದ್ದು ಇತ್ತೀಚೆಗೆ ನಮ್ಮ ಕರ್ನಾಟಕ ಸರ್ಕಾರ ಪ್ರೋತ್ಸಾಹ ಮಾಡ್ತಾ ಇರ್ತಕ್ಕಂತಹ ಎರೆಗೊಬ್ಬರ ಉತ್ಪಾದನೆ, ಅದ್ರದ್ದು ಒಂದು ಕೂಡ ಮಾಡೆಲ್ ಯುನಿಟ್ ನಾವು ಇಟ್ಕೊಂಡಿದ್ದೇವೆ. ಇಲ್ಲಿ ಕೂಡ ನಾವು ವರ್ಷಂ ಪ್ರತಿ ವರ್ಮಿ ಕಾಂಪೋಸ್ಟ್ ಪ್ರೊಡಕ್ಷನ್ ಮಾಡ್ತಾ ಇರ್ತೇವೆ. ಅದ್ರ ಬಗ್ಗೆನೂ ಕೂಡ ತರಬೇತಿ ಆಗಿರ್ಬೋದು, ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಕ್ಷೇತ್ರ ವೀಕ್ಷಣೆ ಮಾಡೋದಾದ್ರೆ ಖಂಡಿತ ಅದಕ್ಕೂ ಕೂಡ ಅವಕಾಶ ಇದೆ. ವರ್ಮಿ ಕಾಂಪೋಸ್ಟ್ ಅನ್ನು ಕೂಡ ಪ್ರೊಡಕ್ಷನ್ ಮಾಡ್ತೀವಿ, ಮತ್ತೆ ಹುಳುಗಳನ್ನು ಕೂಡ ನಾವು ಮಾರಾಟವನ್ನ ಮಾಡ್ತೇವೆ. ಸೊ ಹಾಗೇನೆ ನಮ್ಗೆ ಬೇಸಿಗೆಯಲ್ಲಿ ತರಕಾರಿ ಬೆಳೆಗಳನ್ನ ಮಾಡೋದಾದ್ರೆ ಯಾವೆಲ್ಲ ತರಕಾರಿಗಳನ್ನ ಬೆಳೆಗಳನ್ನ ಮಾಡಬಹುದು, ಅದನ್ನ ಒಂದ್ ಸ್ವಲ್ಪ ವೈಜ್ಞಾನಿಕತೆಯಿಂದ ಆಗಿ ಒಂದು ಮಲ್ಚಿಂಗ್ ಶೀಟ್ ಹಾಕುವಂಥದ್ದು, ಡ್ರಿಪ್ ಇರಿಗೇಷನ್ ಮಾಡ್ತಕ್ಕಂಥದ್ದು, ಫರ್ಟಿಗೇಷನ್ ಮಾಡ್ತಕ್ಕಂಥದ್ದು, ಈ ಒಂದು ಉತ್ತಮ ತಂತ್ರಜ್ಞಾನಗಳೊಂದಿಗೆ ಸಂಪತ್ತಿ ಮುಖ್ಯವಾಗಿ ಬೇಸಿಗೆಯಲ್ಲಿ ತರಕಾರಿ ಕೃಷಿಯನ್ನ ಮಾಡ್ತೇವೆ. ಹಾಗೆ ಇನ್ನು ಮುಖ್ಯವಾಗಿ ಅನೇಕ ಕ್ಷೇತ್ರ ಭೇಟಿಯನ್ನ ಮಾಡ್ತಕ್ಕಂಥದ್ದು, ಕೆಲವೊಂದು ರೈತರುಗಳ ಪಾಕಗಳಲ್ಲಿ ಸಮಸ್ಯೆಗಳು ಬಂದಾಗ ನಮ್ಮಲ್ಲಿ ಬೇರೆ ಬೇರೆ ತಜ್ಞರಿದ್ದಾರೆ, ತೋಟಗಾರಿಕಾ ತಜ್ಞರಿದ್ದಾರೆ, ಹಾಗೆ ಮಣ್ಣು ಪರೀಕ್ಷಾ ತಜ್ಞರಿದ್ದಾರೆ, ಹಾಗೆ ಹೈನುಗಾರಿಕೆಗೆ ಸಂಬಂಧಪಟ್ಟ ಹಾಗೆ ತಜ್ಞರಿದ್ದಾರೆ, ಹಾಗೆ ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ತಜ್ಞರಿದ್ದಾರೆ, ಹೀಗೆ ಗೃಹ ವಿಜ್ಞಾನ ಸಂಬಂಧಪಟ್ಟ ಹಾಗೆ ತಜ್ಞರಿದ್ದಾರೆ. ಇವರು ಯಾರು ರೈತರ ತಾಕಿನಲ್ಲಿ ಸಮಸ್ಯೆಗಳು ಬಂದಾಗ ಅಂತ ಅಥವಾ ಏನಾದರೂ ಮಾಡುವಾಗ ಏನಾದರೂ ಒಂದು ಹೆಚ್ಚು ಕಡಿಮೆ ಆದಾಗ ಸೊ ನಾವು ಅಲ್ಲಿಗೆ ಕ್ಷೇತ್ರ ಭೇಟಿಯನ್ನ ನೀಡಿ ಆ ಸಮಸ್ಯೆಗೆ ಸ್ಪಂದಿಸೋದು ಮತ್ತೆ ಅವರಿಗೆ ಒಂದು ಉತ್ಸಾಹವನ್ನ ಬರ್ಲಿಕ್ಕೆ ಮೋಟಿವೇಶನ್ ಮಾಡ್ಲಿಕ್ಕೂ ಕೂಡ ಸಾಧ್ಯವಾಗುತ್ತೆ. ಹಾಗೇನೆ ವರ್ಷಂಪತ್ತಿ ಸುಮಾರು 100 ಹೆಚ್ಚು ತರಬೇತಿಗಳನ್ನ ನಮ್ಮ ಕೇಂದ್ರದಲ್ಲಿ ಆಯೋಜನೆ ಮಾಡ್ತೇವೆ. ಕೃಷಿ ಮತ್ತು ಕೃಷಿ ಇತರ ಚಟುವಟಿಕೆಗಳಿಗೆ ಸೀಮಿತವಾಗಿರ್ತವೆ, ಹಾಗೂ ಮತ್ತೆ ಅನೇಕ ಅಭಿವೃದ್ಧಿ ಪರ ಇಲಾಖೆಗಳು ಕೂಡ ನಮ್ಮ ಜೊತೆ ಕೈಜೋಡಿಸಿಕೊಂಡು ಅವರ ಇಲಾಖಾ ಕಾರ್ಯಕ್ರಮಗಳನ್ನ ಇರ್ತಕ್ಕಂಥ ಕೆಲವೊಂದು ಸೌಕರ್ಯಗಳನ್ನ ಈ ತರಬೇತಿಯ ಮೂಲಕ ಇತರೆ ರೈತರುಗಳಿಗೂ ಸಿಗ್ಲಿ ಅನ್ನುವ ನಿಟ್ಟಿನಲ್ಲಿ ಅವರ ಜೊತೆಗೂ ಕೂಡ ಸೇರ್ಕೊಂಡು ಕೊಲಾಬೊರೇಟಿವ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಹೇಳ್ತೇವೆ, ಜಂಟಿ ಆಶ್ರಯದಲ್ಲಿ ಮಾಡ್ತೇವೆ. ಹಾಗೆ ಕೆಲವೊಂದು ಪ್ರಮುಖ ದಿವಸಗಳನ್ನು ಕೂಡ ನಾವು ಆಚರಣೆ ಮಾಡ್ತೇವೆ. ವಿಶ್ವ ಆಹಾರ ದಿನ ಆಗಿರ್ಬೋದು, ಮತ್ತೆ ಮಹಿಳೆಯರ ದಿನ ಆಗಿರ್ಬೋದು, ಮತ್ತೆ ಅಂತಾರಾಷ್ಟ್ರೀಯ ಮಹಿಳಾ ದಿವಸ, ಮತ್ತೆ ರೈತರ ದಿವಸ, ಇಂಥವನ್ನೆಲ್ಲವೂ ಕೂಡ ಆಚರಣೆ ಮಾಡ್ತಾ ಮಾಡ್ತಾ ಸೊ ರೈತರಲ್ಲಿ ತಂತ್ರಜ್ಞಾನಗಳ ಬಗ್ಗೆ ಅರಿವಿಕೆ ಮತ್ತೆ ಈ ರೀತಿಯಲ್ಲಿ ತಂತ್ರಜ್ಞಾನಗಳನ್ನ ತಲುಪಿಸುವ ವ್ಯವಸ್ಥೆಯಲ್ಲಿ ನಾವು ವರ್ಷವಿಡೀ ಕೆಲಸ ಮಾಡ್ತಾ ಇರ್ತೇವೆ. ಹಾಗೇನೆ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಇತ್ತೀಚೆಗೆ ಜಿಲ್ಲಾ ಹವಾಮಾನ ಮಾಹಿತಿ ಘಟಕ ಅಂತಾನು ಕೂಡ ಪ್ರಾರಂಭ ಮಾಡಿದ್ದೇವೆ. ಇದರಲ್ಲಿ ನಮ್ಮಲ್ಲೇ ಒಂದು ಆಟೋಮೆಟಿಕ್ ವೆದರ್ ಸ್ಟೇಷನ್ ಕೂಡ ಪ್ರಾರಂಭವಾಗಿದೆ, ಅದರ ಒಂದು ಮಾಹಿತಿಯನ್ನ ತೆಗೆದುಕೊಳ್ಳೋದು. ಹಾಗೇನೆ ನಮ್ಗೆ ಇಂಡಿಯನ್ ಮೀಟರಾಲಜಿಕಲ್ ಡಿಪಾರ್ಟ್ಮೆಂಟ್ ನಮ್ಮ ಭಾರತ ಸರ್ಕಾರದ ಇರ್ತಕ್ಕ ಅಲ್ಲಿಂದನೂ ಕೂಡ ಮಾಹಿತಿ ಪಡ್ಕೊಂಡು ನಮ್ಮ ರೈತ ಬಾಂಧವರುಗಳಿಗೆ ಆವಾಗವಾಗ ಮಳೆ ಬಗ್ಗೆ ಮತ್ತೆ ಗಾಳಿ ಬಗ್ಗೆ ಮತ್ತೆ ತೇವಾಂಶದ ಬಗ್ಗೆ ಮಾಹಿತಿಯನ್ನ ಅವರಿಗೆ ಒಂದು ಮೊಬೈಲ್ ಮೂಲಕ ಕಳಿಸ್ಕೊಡ್ತಕ್ಕಂಥದ್ದು ಅಥವಾ ರೇಡಿಯೋ ಕಾರ್ಯಕ್ರಮದ ಮೂಲಕ ಅಥವಾ ಟಿವಿ ಕಾರ್ಯಕ್ರಮದ ಮೂಲಕ ಅಥವಾ ಒಂದು ನ್ಯೂಸ್ ಪೇಪರ್ಗಳ ಮೂಲಕ ಆವಾಗವಾಗ ಕೃಷಿ ಸಂಬಂಧಿತ ಮಾಹಿತಿಗಳನ್ನ ಜಾಗೃತಿಯನ್ನ ಮೂಡಿಸ್ತಾ ಇರ್ತೀವಿ. ಇದು ಒಂದು ಕಡೆ ಆದ್ರೆ ಇಳುವರಿ ಹೆಚ್ಚಿನ ಮಾಡ್ಲಿಕ್ಕೆ ಈ ರೀತಿ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡಿದ್ದೇವೆ. ಹಾಗೆ ಸಂಸ್ಕರಣೆ ಮತ್ತೆ ಮೌಲ್ಯವರ್ಧನೆಗೆ ನಮ್ಮಲ್ಲೇ ಮೌಲ್ಯವರ್ಧನೆ ವಿಭಾಗ ಇರೋದ್ರಿಂದ ಆಯಾ ಬೆಳೆಯಲ್ಲಿ ಏನೆಲ್ಲ ಮೌಲ್ಯವರ್ಧನೆ ಮಾಡ್ಬೋದು, ಕಾಫಿ ಆದ್ರೆ ಹೇಗೆ ಮಾಡ್ಬೋದು, ಕಾಳುಮೆಣಸಿನಲ್ಲಿ ಹೇಗೆ ಮಾಡ್ಬೋದು, ಹಾಗೆ ಶುಂಠಿಯಲ್ಲಿ ಏನ್ ಮಾಡ್ಬೋದು, ಹಾಗೆ ಜೋಳದಲ್ಲಿ ಏನ ಮಾಡ್ಬೋದು, ಸೊ ಮೌಲ್ಯವರ್ಧನೆ ಮಾಡೋದ್ರಿಂದ ಏನ್ ಅನುಕೂಲ ಇದೆ, ಹೇಗೆ ಮಾಡೋದು, ಅದನ್ನ ತಯಾರಿಸೋದು ಹೇಗೆ, ಇವುಗಳ ಬಗ್ಗೆನೂ ಕೂಡ ನಾವು ಇಲ್ಲಿ ತರಬೇತಿಗಳನ್ನ ಆಯೋಜನೆ ಮಾಡ್ತೇವೆ. ಜೊತೆಗೆ ಅದಕ್ಕೂ ಮುಂದುವರೆದು ಮಾರುಕಟ್ಟೆ, ರೈತರಿಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಮಾರುಕಟ್ಟೆ. ಸೊ ಮಾರುಕಟ್ಟೆ ವಿಷಯದ ಸಂಬಂಧಪಟ್ಟ ಹಾಗೂ ಕೂಡ ನಾವು ತರಬೇತಿ ಕಾರ್ಯಕ್ರಮಗಳನ್ನ ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ. ರೈತಾಪಿ ವರ್ಗದವರಿಗೆ ಏನೆಲ್ಲ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಉತ್ತರಿ ರೈತ ಉತ್ಪಾದಕರ ಸಂಸ್ಥೆ ಅನ್ನೋ ಒಂದು ಸಂಸ್ಥೆಯನ್ನ ಇಲ್ಲಿ ಬೆಳೆಸ್ಕೊಂಡು ಬರ್ತಾ ಇದ್ದೇವೆ. ಸೊ ಅಲ್ಲಿ ರೈತಾಪಿ ಜನಗಳಿಗೆ ಏನೆಲ್ಲ ಕೃಷಿ ಸಲಕರಣೆಗಳು ಬೇಕು, ಪ್ರತಿಯೊಂದು ಗೊಬ್ಬರ ಆಗಿರ್ಬೋದು, ಸ್ಪ್ರೇಯರ್ಗಳಾಗಿರ್ಬೋದು, ಅಥವಾ ಅವರು ಬೆಳೆದಂತಹ ಫಸಲುಗಳನ್ನ ಮಾರಾಟ ಮಾಡೋದಾಗಿರ್ಬೋದು, ಅಥವಾ ತೋಟಕ್ಕೆ ಬೇಕಾದ ಏನೆಲ್ಲ ಸಲಕರಣೆಗಳು ಇಲ್ಲಿಂದ ದೊರಕುವ ಹಾಗೆ ಮಾಡಿದ್ದೇವೆ, ಎಲ್ಲವೂ ಕೂಡ ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದ್ದಾವೆ. ಆದಷ್ಟು ರೈತರು ಇಲ್ಲಿಗೆ ಪ್ರತಿನಿತ್ಯ ಬಂದು ತಜ್ಞರನ್ನ ಭೇಟಿಯಾಗ್ತಾರೆ, ಮತ್ತೆ ಇಲ್ಲೇ ಇರ್ತಕ್ಕಂಥ ರೈತ ಉತ್ಪಾದಕರ ಸಂಸ್ಥೆಗೆ ಹೋಗ್ತಾರೆ, ಅವ್ರದೇ ಇರ್ತಕ್ಕಂತಹ ಒಂದು ರೂರಲ್ ಮಾರ್ಟ್ ಅಂತ ಹೇಳ್ಬಿಟ್ಟು ಮಳಿಗೆ ಇದೆ ಅಲ್ಲಿಗೆ ಹೋಗ್ತಾರೆ, ನಮ್ಮ 10 ಫಾರ್ಮ್ನಲ್ಲಿರ್ತಕ್ಕಂಥ ವಿವಿಧ ಪ್ರಾತ್ಯಕ್ಷಿಕ ಘಟಕಗಳನ್ನ ನೋಡಿಕೊಂಡು ಮಾಹಿತಿಯನ್ನ ನಿರಂತರವಾಗಿ ವರ್ಷಪೂರ್ತಿ ಪಡ್ಕೊಳ್ತಾ ಇರ್ತಾರೆ. ನಿಜ, ಅನೇಕ ರೀತಿಯ ಸಂಘ ಸಂಸ್ಥೆಗಳು ಕೃಷಿಕರ ಕಲ್ಯಾಣಕ್ಕಾಗಿಯೇ ಇರೋದು. ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಪಶುಪಾಲನೆ ಇಲಾಖೆ, ರೇಷ್ಮೆ ಇಲಾಖೆ, ಮೀನುಗಾರಿಕೆ ಇಲಾಖೆ, ಕಾಫಿ ಮಂಡಳಿ, ಕೃಷಿ ವಿಶ್ವವಿದ್ಯಾಲಯ, ಅರಣ್ಯ ಮಹಾವಿದ್ಯಾಲಯ, ಸಂಶೋಧನಾ ಕೇಂದ್ರಗಳು, ಬಹಳ ಮುಖ್ಯವಾಗಿ ಕೃಷಿ ವಿಜ್ಞಾನ ಕೇಂದ್ರ, ನಿರಂತರವಾಗಿ ವಿಶೇಷವಾಗಿ ಕೃಷಿಕರ ಒಳಿತಿಗಾಗೇ ಕೆಲಸ ಮಾಡ್ತಿರೋದು. ಈ ಹಿನ್ನೆಲೆಯಲ್ಲಿ ಸಂಪರ್ಕ ಇಟ್ಕೋಬೇಕಷ್ಟೇ, ನಮಗೆ ಗೊತ್ತಿಲ್ಲ, ನಮಗೇನು ತಿಳಿದಿಲ್ಲ ಅನ್ನೋದಕ್ಕಿಂತ ಅಲ್ಲಿಗೆ ಹೋದ್ರೆ ಗೌರವದಿಂದ ಕಾಣ್ತಾರೆ, ಹಾಗೆ ನಿಮ್ಗೇನ್ ಬೇಕು ಅದನ್ನ ಪೂರೈಸಲಿಕ್ಕೂ ಸದಾ ಸಿದ್ಧಿರ್ತಾರೆ ಅಲ್ವಾ? ಖಂಡಿತವಾಗ್ಲೂ, ಈ ಒಂದೇ ಸೂರಿನಡಿ ಹಲವು ಸೌಕರ್ಯಗಳು ಹೇಳ್ತೀವಲ್ವಾ, ಎಲ್ಲದೂ ಕೂಡ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೊಡ್ಲಿಕ್ಕೆ ನಾವು ಪ್ರಯತ್ನವನ್ನ ಪಡ್ತಾ ಇದ್ದೇವೆ. ನಿಜ, ಸ್ವಸಹಾಯ ಸಂಘಗಳ ರಚನೆ, ರೈತ ಶಕ್ತಿ ಗುಂಪುಗಳ ಒಂದು ಸ್ಥಾಪನೆ, ಹಾಗೆ ಸಹಕಾರಿ ತತ್ವದಲ್ಲಿ ರೈತರು ಸೇರಿಕೊಂಡು ಕೆಲವರ ಕಡೆ ಬಹಳ ಚೆನ್ನಾಗಿ ಸಂಘಟನೆಗಳನ್ನ ಕಟ್ಕೊಂಡಿದ್ದಾರೆ, ಹಾಗೆ ಕೃಷಿ ವಿಜ್ಞಾನ ಕೇಂದ್ರದ ಮೂಲಕ ಸಾಕಷ್ಟು ಕಾರ್ಯಕ್ರಮಗಳನ್ನ ನೀವು ಮಾಡ್ತಾ ಬಂದಿದ್ದೀರಿ, ಅನುಕೂಲಗಳನ್ನು ಕಂಡಿದ್ದಾರೆ ರೈತರು, ತಾಂತ್ರಿಕತೆಗಳನ್ನ ಬಳಕೆ ಮಾಡಿಕೊಂಡು ಅವರ ಉತ್ಪಾದನೆಯಲ್ಲಿ ಹೆಚ್ಚಳವನ್ನ ನೋಡಿದ್ದಾರೆ, ಆರ್ಥಿಕ ಅಭಿವೃದ್ಧಿಯನ್ನು ಕಂಡಿರುವ ಹಿನ್ನೆಲೆಯಲ್ಲಿ ಓಹೋ ಹೀಗೂ ಇದೆಯಲ್ಲ, ನಾವು ಏನೆಲ್ಲ ತಪ್ಪುಗಳನ್ನ ಮಾಡ್ತಾ ಇದ್ವಿ, ಸಂಪರ್ಕ ಬಂದಿದ್ದು ಒಳ್ಳೇದಾಯ್ತು ಅಂತ ಅನ್ಕೊಂಡು ಮಾತಾಡೋದಿದೆ. ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಎಷ್ಟು ಜನ ತಜ್ಞರಿದ್ದೀರಿ, ಮತ್ತೆ ಅಲ್ಲಿ ಉಳಿಲಿಕ್ಕೆ ವ್ಯವಸ್ಥೆ, ಎಷ್ಟು ದಿನದ ಕಾರ್ಯಕ್ರಮನ ಅಲ್ಲಿ ಮಾಡ್ತೀರಿ, ಇನ್ ಹೌಸ್ ಅಥವಾ ಸಂಸ್ಥೆಯಲ್ಲೇ ತರಬೇತಿಗಳನ್ನ ಮಾಡೋದಿದೆಯಲ್ಲ? ನಮ್ಮಲ್ಲಿ ನಾನು ಹೇಳಿದಾಗೆ ಇಂಟರ್ ಡಿಸಿಪ್ಲಿನರಿ ಟೀಮ್, ಅನೇಕ ಒಂದು ಡಾಕ್ಟರ್ಸ್ ಇರ್ತಕ್ಕಂತಹ ಕಚೇರಿ ಅಂತಾನೆ ಹೇಳ್ಬೋದು. ನಮ್ಮ ಕೇಂದ್ರದ ಮುಖ್ಯಸ್ಥರಾದಂತಹ ಡಾಕ್ಟರ್ ಸಾಜು ಝಾ ಅವರು ವಿಸ್ತರಣಾ ತಜ್ಞರು, ಅವರು ಕೂಡ ಡಾಕ್ಟರೇಟ್ ಅನ್ನ ಪಡ್ಕೊಂಡು ಕೃಷಿ ವಿಸ್ತರಣೆಯನ್ನ ಎಷ್ಟು ಪರಿಣಾಮಕಾರಿಯಾಗಿ ಗ್ರಾಮ ಮಟ್ಟದಲ್ಲಿ ಮಾಡಬಹುದು ಅನ್ನೋದ್ರ ಬಗ್ಗೆ ನಮ್ಗೆ ನಿರಂತರವಾಗಿ ಸಲಹೆ ಸೂಚನೆಗಳನ್ನ ನೀಡ್ತಾ ಬರ್ತಾ ಇರ್ತಾರೆ. ನಾನು ಪ್ರಭಾಕರ್ ಅಂತ ಹೇಳಿ ತೋಟಗಾರಿಕಾ ತಜ್ಞನಾಗಿ ಕೆಲಸ ಮಾಡ್ತಾ ಇದ್ದೇನೆ. ತೋಟಗಾರಿಕಾ ತಂತ್ರಜ್ಞಾನಗಳ ವರ್ಗಾವಣೆ ಮಾಡ್ತಕ್ಕಂಥದ್ದು ನನ್ನ ಕೆಲಸ, ಪ್ರಾತ್ಯಕ್ಷಿಕೆಯನ್ನ ಮಾಡ್ತಕ್ಕಂಥದ್ದು, ತರಬೇತಿಗಳನ್ನ ಮಾಡ್ತಕ್ಕಂಥದ್ದು, ಮತ್ತೆ ಮಾಹಿತಿಗಳನ್ನ ವಿವಿಧ ಮಾಧ್ಯಮಗಳ ಮೂಲಕ ನಮ್ಮ ರೈತರಿಗೆ ತಲುಪಿಸ್ತಕ್ಕಂಥ ಕೆಲಸ ನಾನು ಮಾಡ್ತಾ ಇದ್ದೇನೆ. ಹಾಗೆ ಡಾಕ್ಟರ್ ಕೆ ಎ ದೇವಯ್ಯ ಅಂತ ಹೇಳ್ಬಿಟ್ಟು ಅವರು ಕೂಡ ತೋಟಗಾರಿಕಾ ತಜ್ಞರು. ನಮ್ಮಲ್ಲಿ ಇರ್ತಕ್ಕಂಥ 35 ಎಕರೆ ಫಾರ್ಮ್ ಅನ್ನ ಅವರು ಅಚ್ಚುಕಟ್ಟಾಗಿ ಇಟ್ಕೊಂಡು ರೈತರುಗಳಿಗೆ ಅದರ ಬಗ್ಗೆ ಮಾಹಿತಿಯನ್ನ ನೇರವಾಗಿ ಕೊಡ್ತಕ್ಕಂಥದ್ದು, ಜೊತೆಗೆ ಅವರು ಕೂಡ ತೋಟಗಾರಿಕಾ ತಂತ್ರಜ್ಞಾನಗಳನ್ನು ವರ್ಗಾವಣೆ ಮಾಡುವಲ್ಲಿ ಕೂಡ ಸಹಕರಿಸ್ತಾರೆ. ಹಾಗೆಯೇ ನಮ್ಮಲ್ಲಿ ಡಾಕ್ಟರ್ ಎಸ್ ಪಿ ಸುರೇಶ್ ಅಂತ ಹೇಳ್ಬಿಟ್ಟು ಅವರು ಪಶು ವಿಜ್ಞಾನ ಡಾಕ್ಟರೇಟ್ ಅನ್ನು ಪಡ್ಕೊಂಡು ಮುಖ್ಯವಾಗಿ ಲೈಫ್ ಸ್ಟಾಕ್ ಸ್ಪೆಷಲಿಸ್ಟ್ ಅಂತ ಹೇಳ್ತೇವೆ. ಹಂದಿ ಸಾಕಣೆ ಆಗಿರ್ಬೋದು, ಹಾಡು ಸಾಕಣೆ, ಮತ್ತೆ ಮೀನು ಸಾಕಣೆ, ಕೋಳಿ ಸಾಕಣೆ, ಇವುಗಳ ಬಗ್ಗೆ ಪ್ರಾತ್ಯಕ್ಷಿಕೆಗಳನ್ನ, ತರಬೇತಿಗಳನ್ನ, ಮತ್ತೆ ಕ್ಷೇತ್ರ ವೀಕ್ಷಣೆಯನ್ನ ಅವರು ನಡೆಸಿಕೊಡ್ತಾರೆ. ಹಾಗೆ ಹವಾಮಾನ ಘಟಕದಿಂದ ಡಾಕ್ಟರ್ ಹರೀಶ್ ಅಂತ ಹೇಳಿ ಅವರು ಕೂಡ ಹವಾಮಾನ ಸಂಬಂಧಪಟ್ಟ ಹಾಗೆ ರೈತರುಗಳಿಗೆ ಮಾಹಿತಿಗಳನ್ನ ಕಳಿಸುವ ಒಂದು ಜವಾಬ್ದಾರಿಯ ಹೊತ್ಕೊಂಡಿರ್ತಾರೆ. ಹಾಗೆ ಇನ್ನೊಬ್ರು ಸಸ್ಯ ಸಂರಕ್ಷಣಾ ತಜ್ಞರಾದಂತಹ ಡಾಕ್ಟರ್ ಕೆ ವಿ ವೀರೇಂದ್ರ ಕುಮಾರ್ ಅವರು ಕೂಡ ವಿವಿಧ ಬೆಳೆಗಳಲ್ಲಿ ಬರ್ತಕ್ಕಂತಹ ಹಲವಾರು ರೋಗ ಮತ್ತು ಕೀಟಗಳಿಗೆ ನೇರವಾಗಿ ಫೋನ್ನಲ್ಲಿ ಅಥವಾ ಕ್ಷೇತ್ರ ಭೇಟಿ ಮಾಡೋದ್ರ ಮೂಲಕ ಅಥವಾ ಪ್ರಾತ್ಯಕ್ಷಿಕೆ ತರಬೇತಿಗಳ ಮೂಲಕ ಅವರು ತರಬೇತಿಗಳನ್ನು ನೀಡ್ತಾ ಇರ್ತಾರೆ. ಹಾಗೆ ನಮ್ಮಲ್ಲಿರ್ತಕ್ಕಂತಹ ರೈತ ಉತ್ಪಾದಕರ ಸಂಸ್ಥೆಯ ಸಿಇಒ ಆಗಿರ್ತಕ್ಕಂತಹ ಪೊನ್ನಣ್ಣ ಅವರು ಕೂಡ ರೈತಾಪಿ ಜನಗಳಿಗೆ ಆ ಕಂಪನಿಯ ಒಂದು ವಿಶೇಷತೆ ಆಗಿರ್ಬೋದು. ಸಾಕಷ್ಟು ಜನ ಇಲ್ಲಿಯ ರೈತರು ಬರ್ತಾರೆ, ಹೊರಗಡೆಯಿಂದನೂ ಬರ್ತಾರೆ, ಸಂಘ ಸಂಸ್ಥೆಗಳು ಕೂಡ ಬರ್ತವೆ. ನಿರಂತರವಾಗಿ ಭೇಟಿ ಅಲ್ಲಿ ಕೂಡ ನಡೀತಾ ಇರುತ್ತೆ, ಅವರು ಕೂಡ ಮಾಹಿತಿಯನ್ನ ನೀಡ್ತಾ ಇರ್ತಾರೆ. ಮತ್ತೆ ಗೃಹ ವಿಜ್ಞಾನ ಸಂಬಂಧಪಟ್ಟ ಹಾಗೆ ರಶ್ಮಿ ಭಾನುಪ್ರಕಾಶ್ ನೇಮಿಸ್ಕೊಂಡಿದ್ದೀವಿ ನಮ್ಮ ಶಿಬಿರಾರ್ಥಿ. ಇವಾಗ ಅವರನ್ನ ನಾವು ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೀವಿ. ಮುಖ್ಯವಾಗಿ ಅಣಬೆ ಬೀಜ ಉತ್ಪಾದನೆ ಆಗಿರ್ಬೋದು, ಅಣಬೆ ಬೆಳೆಸೋದಾಗಿರ್ಬೋದು, ಅಣಬೆಯಿಂದ ಮೌಲ್ಯವರ್ಧನೆ ಮಾಡೋದಾಗಿರ್ಬೋದು, ಅವರು ನಮ್ಮ ರೈತ ಮಹಿಳೆಯರಿಗೆ ನಿರಂತರವಾಗಿ ಮಾಹಿತಿ ತರಬೇತಿಗಳನ್ನ ಕೊಡ್ತಾ ಇರ್ತಾರೆ. ಈ ನಿಟ್ಟಿನಲ್ಲಿ ಮಾಹಿತಿಗಳನ್ನ ಕಚೇರಿಗೆ ಬಂದಾಗ ಕೊಡ್ತಕ್ಕಂಥದ್ದು ಅಥವಾ ನಾವು ಹಳ್ಳಿಗಳಿಗೆ ಗ್ರಾಮಗಳಿಗೆ ಹೋದಾಗ ಅಲ್ಲಿ ಮಾಹಿತಿ ಕೊಡ್ತಕ್ಕಂಥದ್ದು ತರಬೇತಿಗಳ ಮೂಲಕ ಮತ್ತೆ ಮಾಧ್ಯಮಗಳ ಮೂಲಕ ಈ ರೀತಿ ಒಂದು ಕೃಷಿಗೆ ಸಂಬಂಧಪಟ್ಟ ಮಾಹಿತಿಗಳನ್ನ ವರ್ಷಪೂರ್ತಿ ನಮ್ಮ ರೈತ ಬಾಂಧವರುಗಳಿಗೆ ಬಿತ್ತನೆ ಬರ್ತಾ ಇದ್ದೇವೆ. ನಮ್ದು ಇಷ್ಟ ಹೇಳ್ತಕ್ಕಂಥದ್ದು ನಮ್ಮ ರೈತರಿಗೆ ನಮ್ಮ ಒಂದು ಕೃಷಿ ಏನು ವಿದ್ಯೆ ಇದೆ ಅದಕ್ಕೆ ಒಂದು ವೈಜ್ಞಾನಿಕ ಸ್ಪರ್ಶವನ್ನ ನೀಡ್ತಾ ಅವರ ಅಭಿವೃದ್ಧಿಯಲ್ಲಿ ನಿರಂತರವಾಗಿ ಕಾರ್ಯಚಟುವಟಿಕೆಗಳನ್ನ ಅನ್ಕೊಳ್ತಾ ನಾವು ಮಾಹಿತಿಯನ್ನ ಕೊಡ್ತಾ ಬರ್ತೀವಿ. ನಿಮ್ಮಲ್ಲಿ ಹಾಸ್ಟೆಲ್ ಇದೆಯಲ್ವಾ? ನಮ್ಮಲ್ಲಿ ಒಳ ಆವರಣ ತರಬೇತಿ ಕಾರ್ಯಕ್ರಮಗಳು ಅಂತ ಹೇಳ್ತೀವಿ, ಆನ್ ಕ್ಯಾಂಪಸ್ ಟ್ರೈನಿಂಗ್ ಪ್ರೋಗ್ರಾಮ್. ಇಲ್ಲೇ ಹೊರಗಡೆಯಿಂದ ರೈತರ ಗುಂಪುಗಳು ಬಂದ್ರೆ ಅಥವಾ ರೈತ ಮಹಿಳೆಯರ ಸ್ವಸಹಾಯ ಸಂಘಗಳು ಗುಂಪುಗಳು ಏನಾದ್ರು ಬಂದು ಒಂದು ದಿವಸ ಆದ್ರೆ ಬೆಳಗ್ಗೆ ಬಂದು ಸಂಜೆ ಹೋಗ್ಬೋದು. ಅವ್ರು ಏನಾದ್ರೂ 2 ದಿವಸ ಅಥವಾ 3 ದಿವಸ ತರಬೇತಿಗಳು ಬೇಕಿತ್ತು ಅಂತ ಹೇಳಿದ್ರೆ ಅವರು ಉಳ್ಕೊಳ್ಲಿಕ್ಕೂ ಕೂಡ ರೈತರ ಒಂದು ಹಾಸ್ಟೆಲ್ ಇದೆ ನಮ್ಮಲ್ಲಿ, ಅದರಲ್ಲಿ ಒಂದು 30 ಜನ ಉಳ್ಕೊಳ್ಬಹುದು. ಒಳ್ಳೆ ಊಟದ ವ್ಯವಸ್ಥೆ ಕೂಡ ಇದೆ. ವಿಶೇಷ ಅಂತ ಹೇಳಿದ್ರೆ ಮಾಹಿತಿ ಉಚಿತ, ಉಳ್ಕೊಳ್ಲಿಕ್ಕೂ ಉಚಿತ, ಮತ್ತೆ ಸುರಕ್ಷತೆಯಂದು ಕೂಡ ಬಹಳ ಚೆನ್ನಾಗಿದೆ. ಮತ್ತೆ ಎಲ್ಲಾ ಕಡೆಗೂ ಕೂಡ ಸೌಕರ್ಯ ಇರ್ತಕ್ಕಂತ ಕೇಂದ್ರವಾಗಿ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಅನೇಕ ರೈತರು ಇದ್ರ ಸದ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇತ್ತೀಚೆಗಷ್ಟೇ NRLM ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ ಹೇಳ್ಬಿಟ್ಟು ಕರ್ನಾಟಕ ಸರ್ಕಾರ ಸಂಜೀವಿನಿ ಕಾರ್ಯಕ್ರಮದ ಅಡಿಯಲ್ಲಿ ಗ್ರಾಮ ಮಟ್ಟದ ಒಂದು ಪಂಚಾಯಿತಿ ಲೆವೆಲ್ನಲ್ಲಿ ಯಾವ ರೀತಿಯಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಮ್ಮಲ್ಲಿ ತಜ್ಞರು ಇಲ್ಲಾಂದ್ರೂ ಕೂಡ ಆ ಕಾರ್ಯಕ್ರಮವನ್ನ ಬೇರೆ ಇಲಾಖೆಗಳೊಂದಿಗೆ ಸೇರಿಸಿಕೊಂಡು ಆ ಕಾರ್ಯಕ್ರಮವನ್ನು ಕೂಡ ನಡೆಸ್ಕೊಡ್ತಾ ಬರ್ತಾ ಇದ್ದೇವೆ. ಹಾಗೆ ಬೇರೆ ಬೇರೆ ಇಲಾಖೆಯವರು ಅವರಲ್ಲಿರ್ತಕ್ಕಂತಹ ಕೆಲವೊಂದು ಕಾರ್ಯಕ್ರಮಗಳನ್ನ ನಮ್ಮಲ್ಲಿ ಜಂಟಿಯಾಗಿ ಮಾಡಿದ್ರೆ ಇಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗಳು ಕೂಡ ತುಂಬಾ ಚೆನ್ನಾಗಿದೆ. ಚೆನ್ನಾಗಿರ್ತಕ್ಕಂಥ ದೊಡ್ಡ ಒಂದು 50 to 75 ಇರ್ತಕ್ಕಂಥ ಒಂದು ಸೆಮಿನಾರ್ ಹಾಲ್ ಇದೆ, ತಜ್ಞರಿದ್ದಾರೆ, ಮತ್ತೆ ವಿಶಾಲವಾದಂತಹ ಒಂದು ಪಾರ್ಕಿಂಗ್ ಏರಿಯಾ ಇದೆ, ಮತ್ತೆ ರೈತರಿಗೆ ಬೇಕಾದಂತಹ ಕೃಷಿ ಪರಿಕರ ಪರ್ಚೇಸ್ ಮಾಡ್ಲಿಕ್ಕೂ ಕೂಡ ಅವಕಾಶ ಇದೆ, ರೂರಲ್ ಮಾರ್ಟ್ ಅಂತ ನೋಡ್ಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ಎಲ್ಲಾ ಅಂಶಗಳನ್ನು ಒಂದೇ ಕಡೆ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿ ವಿಚಾರಗಳನ್ನ ಹಂಚಿಕೊಂಡ್ರಿ ಡಾಕ್ಟರ್ ಪ್ರಭಾಕರ್ ಅವರೇ. ಕೃಷಿ ವಿಜ್ಞಾನ ಕೇಂದ್ರ ಎಷ್ಟೊಂದು ಕೆಲಸಗಳನ್ನ ಮಾಡ್ತಾ ಇದೆ ಅಂತ ಅನ್ಕೊಂಡು ಈ ಕಾರ್ಯಕ್ರಮದಲ್ಲಿ ರೈತ ಬಾಂಧವರು ವಿಚಾರಗಳನ್ನ ಆಲಿಸಿಕೊಂಡಿದ್ದಾರೆ. ಜ್ಞಾನ ಸಿಗೋದ್ರ ಜೊತೆಗೆ ಅನುದಾನವು ಅಥವಾ ಹಣಕಾಸಿನ ನೆರವು ಅಲ್ಲಲ್ಲಿ ಸಿಗ್ತಾ ಇರುತ್ತೆ, ಹಾಗೆ ಅವರ ಅಭಿವೃದ್ಧಿಗೆ ಪೂರಕವಾದ ಮಾರ್ಗದರ್ಶನವು ಲಭಿಸುತ್ತೆ. ನಮ್ಮ ಕಚೇರಿಗೆ ರೈತರು ಬನ್ನಿ, ರೈತಾಪಿ ಜನಗಳಿಗೆ ಏನೆಲ್ಲ ಬೇಕು ಜ್ಞಾನ ಎಲ್ಲವೂ ಕೂಡ ಇಲ್ಲಿ ಸಿಗುತ್ತೆ, ತಜ್ಞರು ಸಿಗ್ತಾರೆ. ದಯವಿಟ್ಟು ಎಲ್ಲರೂ ಕೂಡ ಸದ್ಬಳಕೆ ಮಾಡಿಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಧನ್ಯವಾದಗಳು ಸರ್, ನಮಸ್ಕಾರ. ಕೇಳುಗರೆ, ಇದುವರೆಗೆ ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ರೈತರ ಕಲ್ಯಾಣಕ್ಕಾಗಿ ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳು, ಮಾಡುತ್ತಿರುವ ಕೆಲಸ ಕಾರ್ಯಗಳು ಏನೇನಂತ ಅನ್ಕೊಂಡು ವಿವರಿಸಿದವರು ಅಲ್ಲಿನ ತಜ್ಞರಾಗಿರುವ ಡಾಕ್ಟರ್ ಬಿ ಪ್ರಭಾಕರ್ ಅವರು. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕೇಳುಗರೆ, ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಈ ಬಾರಿಯ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವ ಕೃಷಿಕ ಎಸ್ ಶಂಕರಪ್ಪ ಅವರೊಂದಿಗೆ ಸಂವಾದ ಪ್ರಸಾರವಾಗಲಿದೆ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಶಂಕರಪ್ಪ, ದನಕರುಗಳನ್ನ ಕಾಲ್ಬಾಯಿ ರೋಗದಂತ ಸಾಂಕ್ರಾಮಿಕ ರೋಗಗಳಿಂದ ಕಾಪಾಡೋಕೆ ಸರ್ಕಾರದವರು ಉಚಿತವಾಗಿ ಚುಚ್ಚುಮದ್ದು ಹಾಕಿಸ್ತಾ ಇದ್ದಾರೆ ಅಂತ ಕೇಳಿದೆ. ಹೌದ್ ರಾಮಣ್ಣ, ಪ್ರಧಾನ ಮಂತ್ರಿ ಅವರು ಹೇಳಿದ್ದಾರೆ ಅಂತೀನಿ. ಭಾರತ ಗ್ರಾಮೀಣ ಜೀವನ ಅರ್ಥ ವ್ಯವಸ್ಥೆ ಪಶು ಧನ ಕಾ ಬಿಮಾರ್ ಹೋನಾ ಇತನಾ ಬಡಾ ಝಟಕಾ ಹೋತಾ. FMD ಯಾನಿ ಫೂಟ್ ಅಂಡ್ ಮೌತ್ ಡಿಸೀಸ್. ಪೂರಾ ಭಾರತ ಇಸ್ ಬಿಮಾರಿ ಸೇ ಪಶುವೋ ಕೋ ಮುಕ್ತ ಕರೇ. ರಾಸುಗಳ ಕಾಲು ಮತ್ತು ಬಾಯಿಯಲ್ಲಿ ಹುಣ್ಣುಗಳಾಗೋದು, ಅವುಗಳ ತೂಕ ಕಡಿಮೆ ಆಗೋದು, ಹಾಲಿನ ಪ್ರಮಾಣ ಕಡಿಮೆ ಆಗೋದು, ಈ ತರದ ಸಮಸ್ಯೆಗಳಿಂದ ನಿಮ್ಮ ರಾಸುಗಳನ್ನ ಸುರಕ್ಷಿತವಾಗಿಡಕ್ಕೆ ಚುಚ್ಚುಮದ್ದನ್ನ ಅಗತ್ಯವಾಗಿ ಹಾಕ್ಸಿ. ಹಾಗೇನೆ ಪ್ರತಿ ಬಾರಿ ಚುಚ್ಚುಮದ್ದು ಹಾಕ್ಸೋವಾಗ್ಲೂ ಹೊಸ ಸೂಜಿ ಬಳಸೋದನ್ನ ಮರಿಬೇಡಿ. ರೈತರು ಮತ್ತು ಪಶುಪಾಲಕರು ತಮ್ಮ ಪಶುಗಳನ್ನು FMD ಅಂದರೆ ಕಾಲುಬಾಯಿ ರೋಗದಿಂದ ರಕ್ಷಿಸಲು ಲಸಿಕೆಯ ಚುಚ್ಚುಮದ್ದು ಕೊಡಿಸಲು ಹತ್ತಿರದ ಸರ್ಕಾರಿ ಪಶು ಚಿಕಿತ್ಸಾಲಯವನ್ನು ಸಂಪರ್ಕಿಸಿ. ವೆಂಕಟಾದ್ರಿ ಮಲ್ಟಿಬ್ರ್ಯಾಂಡ್ ಇನ್ಶೂರೆನ್ಸ್ ಸೊಲ್ಯೂಷನ್. ನಮ್ಮಲ್ಲಿ ಎಲ್ಲಾ ರೀತಿಯ ವಾಹನಗಳ ಇನ್ಶೂರೆನ್ಸ್, ಅಂಗಡಿ ಮಳಿಗೆ ಕಟ್ಟಡಗಳ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಹಾಗೂ ಇನ್ನಿತರ ಎಲ್ಲ ಬಗೆಯ ಇನ್ಶೂರೆನ್ಸ್ ಗಳನ್ನ ಮಾಡಿಕೊಡಲಾಗುವುದು. ಶಾಖೆಗಳು ವೆಂಕಟಾದ್ರಿ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಬೇತ್ರಿ, ಬಿರ್ಲಾ ಕಾಂಪ್ಲೆಕ್ಸ್ ಮೂರ್ನಾಡು, ಹಿಂದೂಸ್ತಾನ್ ಡ್ರೈವಿಂಗ್ ಸ್ಕೂಲ್ ಹತ್ತಿರ ಗೋಣಿಕೊಪ್ಪಲ್ ರೋಡ್ ವಿರಾಜಪೇಟೆ, ಹಾಗೂ ಪಂಚಾಯತ್ ಕಾಂಪ್ಲೆಕ್ಸ್ ಪೊನ್ನಂಪೇಟೆ. ಸಂಪರ್ಕಿಸಿ 9148167725. ಹೈಟೆಕ್ ಫರ್ನಿಚರ್ ನಲ್ಲಿ ದೀಪಾವಳಿ ಕೊಡುಗೆ, ಕಾರ್ನರ್ ಸೋಫಾ ಸೆಟ್ ವಿತ್ ಟೀಪಾಯ್ 19,500 ರೂಪಾಯಿಗೆ, ಟೂ ಡೋರ್ ವಾರ್ಡ್ ರೋಮ್ 7,500 ರೂಪಾಯಿಗೆ. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಗೊಪ್ಪ. ಅತ್ಯುತ್ತಮ ಕ್ವಾಲಿಟಿ, ಅತಿ ಕಡಿಮೆ ಬೆಲೆ, ಅತ್ಯುನ್ನತ ಡಿಸೈನ್ಸ್ ನ ಎಲ್ಲಾ ರೀತಿಯ ಫರ್ನಿಚರ್ ಗಳಿಗಾಗಿ ಬನ್ನಿ ಕೂರ್ಗ್ ಹೈಲೈಟ್ ಫರ್ನಿಚರ್, ಸೆರೆನಿಟಿ ಹಾಲ್ ಸಮೀಪ, ವಿರಾಜಪೇಟೆ. ಸಂಭ್ರಮದ ದೀಪಾವಳಿಗೆ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್ ನ ಕೊಡುಗೆ, ವಜ್ರದ ಪ್ರತಿ ಕ್ಯಾರೆಟ್ ಮೇಲೆ 25,000 ರೂಪಾಯಿಗಳ ನೇರ ಕಡಿತ. ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ. ಏನ್ರಿ ನಿಮ್ಗೊಂದ್ ವಿಷಯ ಗೊತ್ತಾಯ್ತಾ? ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಆದ ಸ್ಯಾನ್ ಸಿಟಿ ಅವರು ಪಿರಿಯಾಪಟ್ಟಣದಲ್ಲಿ ವಿಶ್ವ ದರ್ಜೆಯ ಗುಣಮಟ್ಟದ ಹೊಸ ಬಡಾವಣೆ ಸ್ಯಾನ್ ಸಿಟಿ ನ್ಯೂ ಟೌನ್ ಮಾಡಿದ್ದಾರೆ.

ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಲ್ಲಿ ನಾಳೆಂಜ ಆರ್ಟ್ಸ್ ಪಿನ್ಯ ಸೈನ್ಸ್ ವಿಭಾಗತ್ರ 1-3 ಸೆಮಿಸ್ಟರ್ರ ಕ್ಲಾಸ್ ಶುರು ಆಪ. ಬಿಕಾಂ ಬಿಬಿಎ ವಿಭಾಗತ್ರ 1-3 ಸೆಮಿಸ್ಟರ್ರ ಕ್ಲಾಸ್ ನವೆಂಬರ್ 12 ಶುರು ಆಪದುಂಡು. ಆದ್ಯತ್ರ ಕಾಲತ್ರ ಡಿಗ್ರಿರ ಪ್ರವೇಶಾತಿಕ ಅರ್ಜಿ ಇಡೋಕೆ ನವೆಂಬರ್ 16 ಆಖಿರಿ ನಾಳಾಂಕೆ. ಸ್ನಾತಕೋತ್ತರ ಪದವಿಯಾನ ಎಂಎಸ್ಸಿ ಎಂಎ ಎಂಕಾಂ ಎಂಬಿಎ ಯೋಗಿಕ್ ಸೈನ್ಸ್ ಕೂಡ ನನಕೆ ಬೋರೆ ಬೋರೆ ಸರ್ಟಿಫಿಕೇಟ್ ಕೋರ್ಸ್ಗೂ ಕೂಡ ಪ್ರವೇಶಾತಿ ಶುರು ಆಯಿತುಳ್ಳಾನಗುಂಡು ಕೂಡುವಕ್ಕೆ ಇರಾದೆ ಉಳ್ಳವು. ಇದೇ ನವೆಂಬರ್ 23 ಒಳಿಯ ಅರ್ಜಿ ಇಡೋಲು. ಅವರ ಮಾಹಿತಿನ ಮಂಗಳೂರು ವಿಶ್ವವಿದ್ಯಾಲಯದ ವೆಬ್ಸೈಟ್ ಇಂಜ ಪಡೆದೋಲು ಎಂದು ಕಾಲೇಜಿನ ಪ್ರಿನ್ಸಿಪಲ್ ಅರಿಚಿಟ್ಟಿತ್ತು. ಕೊಡವಾಮೇರ ಕೊಂಡಾಟ ಸಂಘಟನೆಕರ ನಡೆಸುವ ತಿಂಗುಕೋರು ಅರಿವು ಸರಣಿ ಕಾರ್ಯಕ್ರಮತ್ರ ಉದ್ಘಾಟನೆ. ಇದಕ್ಕ ಗೂಗಲ್ ಮೀಟ್ ವೆಬಿನಾರ್ಲೆ ಸಂಘಟನೆಯ ಅಧ್ಯಕ್ಷ ಚಾಮೇರ ದಿನೇಶ್ ಬೆಳ್ಯಪ್ಪ ಎಂಡ ಕೊರವು ಕಾರ್ಯಕ್ಕೆ ನಡೆದನುಂಡು. ಈ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟೀಯ ಅಥ್ಲೀಟ್ ಪಿನ್ಯ ಮೋಟಿವೇಶನಲ್ ಗುರು ತೀತಮಾಡ ಅರ್ಜುನ್ ದೇವಯ್ಯ ಅವು ಮಕ್ಕ ಪಿನ್ಯ ಪರೀಕ್ಷೆ ಅಣುವ ವಿಚಾರತ್ಲ ತಕ್ಕ ಪರಿವಂಜಿ ಜೀವನತ್ಲ ಏದೇ ಸಂಪಾದನೆ ಬೋಂಡೆಂಗಿಯು ಕಳೆದೋಲು ಆಚಿಂಗೆ ಶಿಕ್ಷಣ ಪಿನ್ಯ ಜ್ಞಾನದ್ನ ದಾರನುಂಡು ಬಲ್ಚೋಕು ಸಾಧ್ಯ ಇಲ್ಲ. ಮಕ್ಕಳ ಸಮಾಜತ್ರ ಶಕ್ತಿಯಾಯಿತು ರೂಪುಚಿಡುವ ಜವಾಬ್ದಾರಿ ಅವಂಗಡದಾಯಿತುಂಡು ಎಂದು ಅಣ್ಣಚ್ಚಿ.